ಹೆಂಗೆ ಹಚ್ಚೋದು ಅವೆಲ್ಲ ಸಹಕಾರ ಮಾಡಿದರು. ಅದರಿಂದ ನಮಗೆ ಚಲೋ ಇದು ಕಾಣಿಸಿದ ಕೂಡಲೇ ನಾವು ಮತ್ತೆ ಚಲೋ ಇದು ಮಾಡಿಸ್ಬೇಕಂಥೇಳಿ ಇದು ಐತಿ. ಆದ್ದರಿಂದ ನಮ್ಮ ಹೊಲದಲ್ಲಿ 3 ಎಕರೆ 1 ಎಕರೆ ಅಡಿಕೆ ಹಚ್ಚಿದ್ದೇವೆ, ಮತ್ತು ಉಳಿದ 2 ಎಕರೆ ಕಬ್ಬು ಅದೇ ಅದರಲ್ಲಿ, ಮತ್ತು ಒಂದು ಹೈನುಗಾರಿಕೆನೂ ಸದಾ ಅದೇ ಅದರಲ್ಲಿ. 10 ಎಮ್ಮೆ ಸಾಕಿದ್ದೇವೆ, ಮತ್ತು ಕುರಿನೂ ಅದೇ ಅದರೊಳಗೆ ಕುರಿನೂ ಸಾಕಿದ್ದೇವೆ. ಮತ್ತು ಅವು ಎಲ್ಲ ಹಿಂಗಾಗಿ ಎಲ್ಲ ನಮ್ಮ ಮಿಶ್ರತ ಇದು ಹೈನುಗಾರಿಕೆ ಅವು ಎಲ್ಲ ವರ್ಷಕ್ಕೆ ಸ್ವಲ್ಪ ಒಂದೇ ಬೆಳೆಯ ಇದರಿಂದ ಬರೋ ಇದು ಆಗೋಂಗಿಲ್ಲ ಅಂತೇಳಿ ಮಿಶ್ರ ತಳಿಯ ಎಲ್ಲ ಬೆಳೆಗಳನ್ನು ಬೆಳೆಸುತ್ತಾ ಮತ್ತು ಇದ್ದಿದ್ದೇವೆ. ಅದರಿಂದ ನಾವು ಸಾಕಷ್ಟು ನಮಗೆ ಅನುಭವ, ಮತ್ತು ನಾವು ಏನು ಶಾಲೆ ಕಲಿಯುತ್ತಿದ್ದಲ್ಲ ಇದೇ ಕೃಷಿ, ಇದರೊಳಗೆ ಎಲ್ಲರೂ ನಮ್ಮ ತಂದೆ ತಾಯಿ ಅವರೆಲ್ಲ ಕೃಷಿನೇ ಮಾಡುತ್ತಾ ಇದ್ದಾರೆ, ಅದರಲ್ಲಿ ನಾವು ಸಹ ಕೃಷಿಯನ್ನೇ ಮಾಡುತ್ತಾ ಇದ್ದೇವೆ. ಅದರಿಂದ ನಮಗೆ ಸಾಕಷ್ಟು ಅನುಭವ ಬಂದಿದ್ದ ಕೂಡಲೇ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಟೂರ್ಗೆರೆ ಎಲ್ಲ ಕೃಷಿ ಇಲಾಖೆಯಿಂದ ಹೋಗಿ ಅವು ನೋಡಿ ಬಂದ ಕೂಡಲೇ ನಮಗೆ ಸ್ವಲ್ಪ ಅನಿಸಿಕೆ ಬಂದಾದ ಕೂಡಲೇ ನಾವು ಮತ್ತೆ ಹೆಚ್ಚಿಗೆ ಇಂಪ್ರೂವ್ ಮಾಡಬೇಕಂಥೇಳಿ ಇದು ಸಹಾಯ ಮಾಡ್ತಾ ಇದ್ದೇವೆ. ಅನೇಕ ಕೃಷಿ ಇಲಾಖೆ ತೋಟಗಾರಿಕೆ ಅವರೆಲ್ಲ ನಮಗೆ ಸಹಾಯದಿಂದ ನಾವು ಆದಷ್ಟು ಮುಂದೆ ಇಳುವರಿಯನ್ನು ಹೆಚ್ಚು ಪಡಿಸಿಕೊಳ್ಳುವ ಸಹಾಯತೆಯನ್ನು ಮಾಡುತ್ತಾ ಇದ್ದಾರೆ. ಈ ಹೈನುಗಾರಿಕೆ ಮುಂಚೆ 1, 2, 3, 4 ಹಿಂಗ ದನ ಸಾಕೊಂತ ಬಂದಿದ್ದ ಅಂದ್ರೆ ನಮ್ಮ ಮನೆಯಲ್ಲಿ 1 ಎಮ್ಮೆ ಇತ್ತು, ಅದನ್ನು ಒಂದು ಎಮ್ಮೆ ಬೇರೆದು ಯಾವುದು ಬಂದ ನಮ್ಮ ತೋಟದಲ್ಲಿ ಅವು ಎಷ್ಟು ಹೊಡೆದ್ರು ಹೋಗಲೇ ಇಲ್ಲ. ಅವು ಹೊಡೆದ ಕೂಡಲೇ ಆಮೇಲೆ ಎಮ್ಮೆ ನಮ್ಮ 3 ಎಮ್ಮೆ ಅವು ಮತ್ತು ಹೋಗಿದ್ದವು. ಅವು 3 ವರ್ಷ ಆದ ನಂತರ ಎಮ್ಮೆ ಮತ್ತೆ ಮನೆಗೆ ಬಂತವು. 3 ವರ್ಷ ಕಳೆದು ಹೋದ್ರು ಆಮೇಲೆ 3 ವರ್ಷ ಬಿಟ್ಟು ಆಮೇಲೆ ಮತ್ತೆ ಬಂದವು ಹೆಣ್ಣು. ಅವು ಬಂದು ಅದರ ಪೀಳಿಗೆಲ್ಲೇ ನಮ್ಮ ಮನೆಯಲ್ಲಿ ಎಲ್ಲ ಈಗ 12 ಎಮ್ಮೆ ಆಗ್ಯಾವೆ. ಅದರಿಂದ ಎಲ್ಲ ಅದೇ ಜೀವನ ನಾವೇನು ಖರೀದಿ ಮಾಡಿಸ್ಕೊಂಡು ಬಂದಿದ್ದಲ್ಲ ಏನಿಲ್ಲ ಅದೇ ಮೇನ್ ನಮ್ಮ ಇರುವಲ್ಲಿ ಹಾಲು ಎಲ್ಲ ಹೈನುಗಾರಿಕೆ ಅದೇ ಹೆಚ್ಚಾಗಿದ್ದೈತೆ. ಎಲ್ಲಿಗೆ ಹೋಗಿದ್ದು ಹೆಂಗೆ ಬಂದು ಅವು ಎಲ್ಲಿ ಹೋಗಿದ್ದು ಅವು ನಮಗೆ ಗೊತ್ತಾಗಲಿಲ್ಲ. 3 ವರ್ಷದಿಂದ ಮತ್ತೆ ಬಂದರು, ಆದರೂ ನಮ್ಮ ಅಲ್ಲ ಅಂಥೇಳಿ ನಾವು ಹೊಡೆದ್ರು ಮತ್ತೆ ನಮ್ಮ ಮನೆಗೆ ಬರ್ತಿದ್ದವು. 1 ತಿಂಗಳು ಅದೇ ಹೊಡೆಯೋದು ಮಾಡಿ ಇದು ಮಾಡಿದ್ದೆವು. ಮತ್ತೆ 3 ವರ್ಷದ ನಂತರ 1 ತಿಂಗಳು ಹೊಡೆದ್ರೂ ಎಲ್ಲೂ ಹೋಗಲಿಲ್ಲ, ಮತ್ತು ನಮ್ಮ ಮನೆಗೆ ಬಂದವು. ಆಮ್ಯಾಗ ನಾವು ಕಟ್ಟಿ ಅದನ್ನು ಜೋಪಾನ ಮಾಡಿ ಇದು ಮಾಡಿದೆವು. ಈಗ 12 ಇದು ಆಗಿದ್ದೇವೆ ಈಗ ಎಮ್ಮೆ. ಎಲ್ಲ ಎಲ್ಲ ಎಮ್ಮಿನೇ ಎಮ್ಮಿನೇ ಇಲ್ಲ ಎಲ್ಲ ಎಮ್ಮೆ ಸಾಕೋದು ಸರಳ ಅಲ್ಲ. ಎಮ್ಮೆ ಸಾಕೋದು ಸರಳ, ಆದರೂ ಹುಲ್ಲು ಇವು ಎಲ್ಲ ಇದ್ದದ್ದೆ. ಅದರಿಂದ ನಮ್ಗೆ ಹೈನುಗಾರಿಕೆನೂ ಚಲೋ ಇದೆ, ಮತ್ತು ಈಗ ನಾವು ಗೊಬ್ಬರ ಹಾಕೋದು ಎಲ್ಲ ಇದು ಆಗಿದೆ. ಕೃಷಿ ಹೊಂಡ ತೋಟಗಾರಿಕೆ ಇದು ಕೃಷಿ ಇಲಾಖೆಯಿಂದ ನಮಗೆ ಕೃಷಿ ಹೊಂಡವನ್ನು ತೋಡಿಸಿಕೊಟ್ಟಿದ್ದಾರೆ. ಅದರಲ್ಲಿ ನಾವು ಏನು ಮಾಡುತ್ತಾ ಇದ್ದೇವೆ, ಈಗ ಅದೇ ಸಗಣಿಯನ್ನು ಎಮ್ಮೆ ಮತ್ತು ಇದರದ್ದು ಸಗಣಿಯನ್ನು ತಂದು ಆ ಕೃಷಿ ಹೊಂಡದಲ್ಲಿ ನೀರು ಬಿಟ್ಟು ಆ ನೀರು ಅದೇ ನೀರನ್ನು ನಾವು ಎಲ್ಲ ತೋಟಕ್ಕೆ ಕಬ್ಬಿಗೆಲ್ಲ ಬಿಡ್ತಾ ಇದ್ದೇವೆ. ಅದರಿಂದ ನಮಗೆ ಬಹಳಷ್ಟು ಅನುಕೂಲ ಆಗಿದೆ, ಮತ್ತು ಇಳುವರಿನೂ ಹೆಚ್ಚು ಬೆಳೀತಾ ಇದೆ. ಅದಕ್ಕಾಗಿ ನಾವು ಈಗ ನಮ್ಮ ಆದಷ್ಟು ಚಲೋ ಇದು ಉತ್ಪನ್ನ ಬರ್ತಾ ಇದೆ ಅಂತೇಳಿ ನಾವು ಇದು ಮಾಡುತ್ತಿದ್ದೇವೆ. ಅಂದ್ರೆ ದಿನಾನು ಹಸಿ ಸಗಣಿ ಬಂದಿದ್ದನ್ನೆಲ್ಲ ಅಲ್ಲೇ ಹಾಕೋದು, 8 ದಿನ ಒಟ್ಟುಗೂಡೋದು, ಆಮೇಲೆ ಒಟ್ಟುಗೂಡಿ ಟ್ರ್ಯಾಕ್ಟರ್ನಲ್ಲಿ ತಂದು ಆ ಇದ್ರೊಳಗೆ ಶಿಫ್ಟ್ ಮಾಡೋದು ಕೃಷಿ ಹೊಂಡದಲ್ಲಿ. ಅದು ನೀರು ಕಲಸಿ ಆದ್ಮೇಲೆ ಮತ್ತೆ ಅದೇ ನೀರು ಮತ್ತೆ ಬೋರ್ವೆಲ್ ನೀರು ಅದ್ರೊಳಗೆ ಬಿಟ್ಕೇಸ್ ಇದು ಕಲಸಿ ಮತ್ತೆ ಅದೇ ಪಂಪ್ ಶೆಡ್ನಿಂದ ಮತ್ತೆ ಇದಕ್ಕೆ ತೋಟಕ್ಕೆ ಕಬ್ಬಿಗೆ ಅವು ಎಲ್ಲ ಬಿಡ್ತಾ ಇದ್ದೇವೆ. ಅದರಿಂದ ನಮ್ಮ ಆದಷ್ಟು ಇಳುವರಿ ಹೆಚ್ಚು ಸಾವಯವ ಕೃಷಿ ಇದ್ರೊಳಗೆ ಬರ್ತಾ ಇದೆ. ಅದಕ್ಕಾಗಿ ಇಳುವರಿನೂ ಹೆಚ್ಚು ಚಲೋ ಬರ್ತಾ ಇದೆ. 60 ಟನ್ ಮಟ್ಟ ಬರ್ತಾ ಇದೆ ಟನ್ನಿಗೆ ಈಗ 1 ಎಕರೆಗೆ. ಇದನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಹಿಂಗ ಈಗ 3 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇವೆ. ಅಂದ್ರೆ ಆ ಕಡೆ ಈ ಕಡೆ ಎಲ್ಲ ಹೋಗಿ ಕೃಷಿ ಇಲಾಖೆಯಿಂದ ನಮ್ಮ ಟ್ರೈನಿಂಗ್ ಅವು ಎಲ್ಲ ಕರ್ಕೊಂಡು ಹೋಗಿ ಅವು ಎಲ್ಲ ಮಾಡಿಕೊಟ್ಟಿದ ಕೂಡಲೇ ನಮ್ಮ ರಾಮಕೃಷ್ಣ ಅಂಥೇಳಿ ಸಾಹೇಬರು ಇದ್ದಾರೆ, ಅವರು ಕರ್ಕೊಂಡು ಹೋಗಿ ಅವು ಎಲ್ಲ ಆ ಕಡೆ ಈ ಕಡೆ ಎಲ್ಲ ತಿರುಗಾಡಿಸಿ ಇದು ಮಾಡಿಸ್ಕೊಂಡು ನಮ್ಮ ಸಾವಯವ ಪದ್ಧತಿಯಲ್ಲಿ ಇದು ಮಾಡೋದು ಅಂಥೇಳಿ ಇದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅವರ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಅವರು ಬಂದು ನಮಗೆ ಆದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಈಗ ಅದೇ ಸಾವಯವ ಪದ್ಧತಿನೇ ಮುಂದುವರಿಸಬೇಕಂತೇಳಿ ನಾವು ಸಾಕಷ್ಟು ಮಾಡ್ತಾ ಇದ್ದೇವೆ. ಈಗ ಕೃಷಿ ಹೊಂಡದಲ್ಲಿ ಆ ರೀತಿ ಸಗಣಿ ಕಲಿಸಿ ಬಂದಂತ ನೀರನ್ನು ನಿಮ್ಮ ತೋಟಕ್ಕೆ ಬಿಟ್ಟ ಮೇಲೆ ಅದು ಬಹಳ ಅನುಕೂಲ ಆಯಿತು ಅಂತೇಳಿ ಅಂದ್ರಿ, ಹೇಗೆ ಅನುಕೂಲ ಆಗಿದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ, ಏನು ಬದಲಾವಣೆ ಆಗಿದೆ ಅಂದ್ರೆ? ನಾವು ಈ ಯೂರಿಯಾ ಗಿರಿಯಾ ಗೊಬ್ಬರ ಎಲ್ಲ ಹೊಡೆದ ಕೂಡಲೇ ಭೂಮಿ ಗಟ್ಟಿ ಆಗ್ತದೆ, ಆದರೆ ಈ ಸಗಣಿ ಗೊಬ್ಬರ ಮತ್ತು ಅವು ನೀರೆಲ್ಲ ಬಿಟ್ಟಿದ ಆ ಭೂಮಿ ಮಿದು ಇರ್ತಿರ್ತದೆ, ಮತ್ತು ಸಾಕಷ್ಟು ತೇವಾಂಶ ಇರ್ತದೆ, ಕಬ್ಬು ಒಣಗೋಂಗಿಲ್ಲ ಏನಿಲ್ಲ. ಅಂದ್ರೆ ನಮ್ಮ ನೀರು ಹೆಚ್ಚಿರೋಂಗಿಲ್ಲ ನಮ್ಮ ಸೈಡ್, ಬೋರ್ವೆಲ್ ನೀರು ಸ್ವಲ್ಪ ಸ್ವಲ್ಪ ಆ ಕಡೆ ನೀರು ಬಿಡ್ಕೊಂತ ಬರುವುದಂದ್ರೆ ಸಗ್ನೀರು ಹಾಕಿದ ಕೂಡಲೇ ಅದು ತಂಪು ಭೂಮಿ ಇರ್ತತಿ ಮತ್ತು ಸಾವಯವ ಇದರಿಂದಲೇ ನಮಗೆ ಅನುಕೂಲ ಆಗ್ತಾ ಇದೆ. ಈಗ ಬೆಳೆಯಲ್ಲಿ ಏನಾರ ಹೆಚ್ಚಿನ ಬೆಳವಣಿಗೆ ಅಥವಾ ಆರೋಗ್ಯ ಪೂರ್ಣವಾದಂಥ ಬೆಳೆ ಬರೋದು ಅವು ಭಾಳ ಉತ್ಕೃಷ್ಟವಾಗಿ ಬೆಳೀತಾ ಇದಾವೆ ಅಂತೇಳಿ ಅನ್ನೋದು ಹಂಗೆ ಗೊತ್ತಾಗುತ್ತೆ ಬೆಳೆಯಲ್ಲಿ. ಹಾಂ ಅಂದ್ರೆ ನಾವು ಈಗ ನೀರು ಕೊಡಲಿಲ್ಲ ಅಂದ್ರೆ ಆ ಈಗ ತಂಪು ಭೂಮಿ ಇರಲಿಲ್ಲ ಅಂದ್ರೆ ಕಬ್ಬು ಸೈಜ್ ಬರೋಂಗಿಲ್ಲ. ಅವು ಸಗಣಿ ಇದರಿಂದ ತಂಡಿ ಭೂಮಿ ಎಷ್ಟು ತಂಪು ಇರ್ತದೆ ಭೂಮಿ ಇಲ್ಲ ಅಷ್ಟು ಸೈಜಿಂದ ಕಬ್ಬು ಬರ್ತತಿ ಮತ್ತು ಅದು ಇಳುವರಿನೂ ಹೆಚ್ಚು ಬರ್ತತಿ. ಈ ಸಗಣಿ ಇಲ್ಲದ ನೀರಿಗೂ ಸಗಣಿ ಹಾಕಿದ ನೀರಿಗೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಅದೇ ಅಂದ್ರೆ ಅವು ಸಗಣಿ ಹಾಕಿದ ನೀರು ಏನೇನತ್ತೆ ಭೂಮಿ ಮಿದು ಮಾಡಿ ಸಾಕಷ್ಟು ನೀರು ಹಿಂಗೂ ಹೋಗ್ತದೆ ಅದರೊಳಗೆ. ಈ ಯೂರಿಯಾ ಗೊಬ್ಬರ ಎಲ್ಲ ನಾವು ಸರ್ಕಾರಿ ಗೊಬ್ಬರ ಏನು ಹೊಡಿತೇವಲ್ಲ ಅದು ಭೂಮಿ ಗಟ್ಟಿ ಆಗ್ತದೆ ನೀರು ಓಡಿ ಹೋಗಿ ಅವು ನೀರೇ ಇದು ಇರೋಂಗಿಲ್ಲ. ಅದರಿಂದ ಭೂಮಿಗೆ ಗಟ್ಟಿ ಆಗ್ತದೆ ಅದು ನೀರು ಹೆಚ್ಚು ತೇವಾಂಶ ಹಿಡಿಯೋಂಗಿಲ್ಲ. ಅದರಿಂದ ನಮಗೆ ಇಳುವರಿ ತಣ್ಣಿನ ತಾಳೆ ಸೈಜ್ ಮ್ಯಾಗ ನಾವು ಗೊತ್ತ ಹಿಡಬಹುದು ಎಷ್ಟು ಇಳುವರಿ ಜಾಸ್ತಿ ಆಗುತ್ತೆ ಹಂಗೆ ಮಾಡಿದರೆ. ಅದು ಈ ಲೋಕಲ್ ಈ ಗೊಬ್ಬರ ಹಾಕಿ ಮೊದಲಿನ ನಾವು 30 ಟನ್ ತೆಗಿತಿದ್ದೇವೆ ಈಗ ಆದರೂ ಡಬಲ್ ಆಗೈತಿ ನಮ್ಮ 60 ಟನ್ ಮಟ ನಾವು ಬೆಳೆಸ್ತಾ ಇದ್ದೇವೆ ಈಗ ಎಕರೆಗೆ. ಅಂದ್ರೆ ಅಲ್ಲಿ ಏನಾದರೂ ಬೆಳವಣಿಗೆಯಲ್ಲಿ ಅಥವಾ ಬೇಸಾಯ ಪದ್ಧತಿಯೊಳಗೆ ಬದಲಾವಣೆ ಮಾಡಿಕೊಂಡಿರೋ ಹೆಂಗೆ ಅಂತರ ಆಗಿರ್ಬೋದು ತಳಿ ಆಯ್ಕೆ ಆಗಿರ್ಬೋದು ಅಥವಾ ನಿರ್ವಹಣಾ ಪದ್ಧತಿ ಆಗಿರ್ಬೋದು ಮುಂಚೆ ನಾವು ಹಾಯಿ ನೀರು ಹಾಕ್ತಿದ್ವಿ ಈಗ ಡ್ರಿಪ್ ಹಾಕಿದ್ರಿಂದ ಅನುಕೂಲ ಆಗಿದೆ ಅನ್ನೋಂಥದ್ದು ಹಿಂಗೇನಾದರೂ ಬದಲಾವಣೆ ಮಾಡಿಕೊಂಡಿದ್ರೆ. ನಾವು ಮೊದಲೆಲ್ಲ ಕಬ್ಬು ಕಡಿದ ಕೂಡಲೇ ರೌಂದೆ ಸುಟ್ಟಿ ಅವೆಲ್ಲ ಇದು ಮಾಡ್ತಿದ್ದೇವೆ ಈಗ ಹಂಗೆ ಮಾಡ್ತಾ ಇಲ್ಲ. ನಮ್ಮ ಟ್ರಾನ್ಸ್ಮೀಟರ್ ಅಂತ ಮಿಷಿನ್ ಅಂತ ಹೇಳಿ ನಮ್ಮ ರೌಂದಿ ಬುಕ್ಣಿ ಮಾಡುವ ಮಿಷಿನ್ನು ಕೃಷಿ ಇಲಾಖೆಯಿಂದ ನಾವು ಸಬ್ಸಿಡಿಯಲ್ಲಿ ಕೊಟ್ಟು ಅದು ತೊಗೊಂಬಂದು ಆದ್ದರಿಂದ ನಾವು ಸಾಕಷ್ಟು ಭೂಮಿಯನ್ನು ಅವು ಎಲ್ಲ ಇದು ಮಾಡಿ ಆ ರೌಂದಿ ಬುಕ್ಣಿ ಮಾಡಿದ ಇದಕ್ಕೆ ಆ ಎರೆಹುಳ ಗೊಬ್ಬರ ಎರೆಹುಳ ಎಲ್ಲ ಇದು ಆಗಿ ಅವು ಎಲ್ಲ ಭೂಮಿ ಮಿದು ಮಾಡಿ ಇದು ಆಗಿತ್ತು. ಆದ್ದರಿಂದ ಸಾಕಷ್ಟು ಸೈಜ್ ಇದು ಬರ್ತಾ ಇದೆ. ಮತ್ತು ಡ್ರಿಪ್ಕೇಶನ್ ಅಂದರೆ ಡ್ರಿಪ್ ಅಂದರೆ ಭೂಮಿ ನಮ್ಮ ಭೂಮಿ ಕರಿ ಭೂಮಿ ಅಲ್ಲ ಬಿಳಿ ಮಸಾರಿ ಆದರೂ ನಾವು ಯೂರಿಯಾ ಗೊಬ್ಬರ ಹೆಂಗೆ ನೀರು ಹೆಂಗೆ ಬಿಡ್ತೇವೋ ಅಷ್ಟು ಗಟ್ಟಿ ಆಗ್ತತಿ ಮೊದಲೇ. ಈಗ ನಾವು ಇದು ರೌಂದಿ ಬುಕ್ಣಿ ಮಾಡಿದ್ದೇವಲ್ಲ ಅದರೊಳಗಿಂದ ನೀರು ಬಿಟ್ಟಿದ ಕೂಡಲೇ ಅವು ಮಿದು ಆಗ್ತಾ ಇದೆ ಅಂದರೆ ಕೊಳದಕ್ಕೆ ಗೊಬ್ಬರ ಆಗಿ ಇದು ಮೇಲೆ ಉಬ್ಬತಾ ಇದೆ ಅದು ಹಿಂಗಾಗಿ ಇಳುವರಿ ಹೆಚ್ಚು ಬರ್ತಾ ಇದೆ ಸಾಕಷ್ಟು. ಹಾಂ ಈ 3 ವರ್ಷದ ಹಿಂದೆ ಸುಡ್ತಾ ಇದ್ರಿ ಮೊದಲು ರೌಂದಿ ಬುಕ್ಣಿ ಮಾಡೋದು ನಮ್ಗೆ ಗೊತ್ತಿರಲ್ಲ ಇತ್ತು. ಆಮೇಲೆ ನಾವು ರೌಂದಿ ಎಲ್ಲ ಬೆಂಕಿ ಹಚ್ಚಿ ಎಲ್ಲ ಸುಟ್ಟಿ ಅವು ಎಲ್ಲ ಕೆತ್ತಿ ಇದು ಮಾಡ್ತಿದ್ದೇವೆ ಮತ್ತು ಗಳಿ ಹೊಡಿತಿದ್ದೇವೆ ಅದರೊಳಗೆ. ಈಗ ನಾವು ಗಳಿನೂ ಹೆಚ್ಚು ಹುಡುವಂಗಿಲ್ಲ ಏನಿಲ್ಲ ಬರೇ ಆ ಇದು ರೌಂದಿ ಬುಕ್ಣಿ ಇದು ಮಾಡೋಂಗಿಲ್ಲ ಮತ್ತು ಇದು ಕಳೆನಾಶಕ ಎಲ್ಲ ಯಾವುದೇ ಔಷಧಿ ಹೊಡುವಂಗಿಲ್ಲ ಈಗ. ಅದರಿಂದ ನಮಗೆ ಬೇಕಷ್ಟು ಇಳುವರಿ ಹೆಚ್ಚು ಬರ್ತಾ ಇದೆ. 1 ಎಕರೆಗೆ 20 ಟನ್ ಹೆಚ್ಚಿಗೆ ಬಂದಂಗೆ ಆಗುತ್ತದೆ. ಹಿಂಗಾಗಿ ಸೈಜ್ನು ಕಬ್ಬು ಬರ್ತದೆ ಮತ್ತು ನೀರು ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕಂದ್ರೆ ಅಲ್ಲೇ ತಂಪು ಉಳಿದ್ಬಿಡುತ್ತೆ. ಹಾಂ ಅಲ್ಲೇ ಅಂದ್ರೆ ಅವ್ರ ಒಂದೇ ತಂಪು ಭೂಮಿಯೊಳಗೆ ತಂಪು ಹಿಡಿದಕ್ಕೆ ಸೈಜ್ ಕಬ್ಬು ಬರ್ತದೆ ಮತ್ತು ಇಳುವರಿನೂ ಹೆಚ್ಚಾಗಿ ಮತ್ತು ತಿಂಗಳಿಗೆ ಒಂದು ಸತಿನೂ ನೀರು ಬಿಟ್ಟರೆ ಇದು ಆಗ್ತಾ ಇದೆ ತೇವಾಂಶ ಇದಕ್ಕೆ ಭೂಮಿಯಲ್ಲಿ. ಈ ಬುಕ್ಣಿ ಮಾಡೋದು ಅಂತೇಳಿ ಬುಕ್ಣಿ ಮಾಡಿದಕ್ಕೆ ಬುಕ್ಣಿ ಮಾಡಲಾರ್ದೆ ಇದ್ದದ್ದು ಕರೀಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಈಗ ಅದು ಬುಕ್ಣಿ ಮಾಡಲಿಲ್ಲ ಅಂದ್ರೆ ಅದು ಇದು ಆಗೋಂಗಿಲ್ಲ ಅಂದ್ರೆ ನೀರು ಹಿಡಿದಕ್ಕೆ ಸಹ ಇದು ಕರ್ಗೋಂಗೆ ಇಲ್ಲ. ಅದು ಬುಕ್ಣಿ ಮಾಡಿದ ಭೂಮಿ ಇದು ಆಗ್ತದೆ ಅವು ಸಣ್ಣ ತುಕಡೆ ಆಗ್ತದೆ ಆ ತುಕಡೆ ಆದ ಕೂಡಲೇ ಆಗಿಂದಾಗ ಸ್ವಲ್ಪ ಬೇಗ ಕೊಳಿತು ಹೋಗ್ತೀವಿ. ಒಂದು 2 ತಿಂಗಳದಾಗ ಅಂದ್ರೆ ಕೊಳಿತತ್ತೆ ಅದು ಅಂದ್ರೆ ಒಂದು 4 ತಿಂಗಳ ಬೇಕು ಮತ್ತೆ ಬೇಗ ಇದು ಆಗೋಂಗಿಲ್ಲ ಅದು ಕೊಳಿಯೋಂಗಿಲ್ಲ. ಬುಕ್ಣಿ ಆದ್ಮೇಲೆ ಮತ್ತೆ ಮಣ್ಣಲ್ಲಿ ಮುಚ್ಚಬೇಕಾ ಅದನ್ನ? ಇಲ್ಲ ಇಲ್ಲ ಬುಕ್ಣಿ ಆದ್ಮೇಲೆ ಅವು ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ಕೇಶನ್ ಇದು ಮಾಡ್ತೇವಲ್ಲ ಆ ಹಣ್ಣು ನೀರು ಬಿದ್ದು ಅವು ತನ್ನಿಂದ ತಾನೇ ಕೊಳತ್ತಿ ಇದು ಆಗ್ತದೆ ಮತ್ತು ಎರೆಹುಳ ನಾವು ಬಿಟ್ಟಿದ್ದೇವೆ ಆ ಎರೆಹುಳದಿಂದ ಮತ್ತು ಹೆಚ್ಚಿಗೆ ಆಗಿಂದ ಇದು ಮಾಡ್ತಾ ಇದ್ದಾವೆ ಎರೆಹುಳ ತಿಂದು ಅವು ಎಲ್ಲ ಕಸು ಮಾಡ್ತಾ ಇದ್ದಾವೆ ಭೂಮಿಯೆಲ್ಲ. ಹಿಂಗಾಗಿ ನಮ್ಮ ಇಳುವರಿ ಹೆಚ್ಚು ಬರ್ತಾ ಇದೆ ಈಗ. ಮತ್ತೆ ಹಾಗೆ ಮಾಡಿದಾಗ ನಾವು ಸಗಣಿ ಗೊಬ್ಬರ ಅಥವಾ ಸಗಣಿ ನೀರು ಕೊಡೋದಿದೆ ಅಲ್ಲ ಬಹಳ ಮುಖ್ಯವಾದದ್ದು. ಯಾಕಂತೇಳಂದ್ರೆ ಅಲ್ಲಿ ನೈಟ್ರೋಜನ್ನು ಎಲ್ಲ ಬೇಕಾಗುತ್ತೆ. ನೀವು ಯೂರಿಯಾ ಕೊಡಲ್ಲ ಅದ್ರ ಬದಲಿ ನೈಟ್ರೋಜನ್ನನ್ನು ಈ ಸಗಣಿ ಮೂಲಕ ಕೊಡುವಾಗ ನಮ್ಮ ಬೆಳೆಗಳಿಗೆ ನೈಟ್ರೋಜನ್ನು ಅಲ್ಲಿ ಒದಗೂ ಹಾಗೆ ಮಾಡ್ಬೇಕಂದ್ರೆ ಅಲ್ಲಿ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗಬೇಕು ಮತ್ತು ಸಾವಯವ ಪದಾರ್ಥಕ್ಕೆ ಅಲ್ಲಿ ಸರಿಯಾಗಿ ಕರ್ಗೋಂಗ್ ಮಾಡಿದರೆ ಅಲ್ಲಿ ನೈಟ್ರೋಜನ್ ಸಿಗುತ್ತೆ. ಈಗ ನಾವು ಮತ್ತೀಗ ಕೃಷಿ ಇಲಾಖೆಯಿಂದ ಮೊನ್ನೆ ಇದೇ ಹೋದ ವಾರದಲ್ಲಿ ಇದಕ್ಕೆ ಹಾವೇರಿ ಟ್ರೈನ್ ಮಾಡಿ ಅವು ಗೋ ಕೃಪಾಮೃತ ಅಂಥೇಳಿ ಅವು ಮಾಡಲಿಕ್ಕೆ ಈಗ ಹಚ್ಚಿದ್ದಾರೆ. ಅದನ್ನು ಈಗ ನಾವು ರೆಡಿ ಮಾಡಿದ್ದೇವೆ. ಈಗ ಅದೇ ಸ್ಪ್ರೇ ಮಾಡಿ ಅವು ಎಲ್ಲ ಇದು ಮಾಡ್ತಾ ಇದ್ದೇವೆ. ಈಗ ನಾವು ಅಂದರೆ ಸಾವಯವನೇ ಮಾಡಬೇಕಂತೇಳಿ ಹೆಚ್ಚು ಇದು ಒತ್ತು ಕೊಡ್ತಾ ಇದ್ದೇವೆ. ಅದರಿಂದ ಈಗ ಸಾಕಷ್ಟು ನಮಗೆ ಇದು ಅನುಭವ ಬಂದದೆ ಅಂತ ಹೇಳಿ ನಾವು ಇದು ಮಾಡಿದ್ದೇವೆ. ಏನದು ಗೋವು ಕೃಪಾಮೃತ ಏನು ಹೆಂಗೆ ತಯಾರು ಮಾಡೋದು ಅದನ್ನೆಲ್ಲ? ಅದು ಗೋವು ಕೃಪಾಮೃತ ಅಂದ್ರೆ ನಾವು ಜವಾರಿ ಆಕಳ ಅದರ ಹೈನು ಇದು ಮೊಸರು ಮತ್ತು ಸಾವಯವ ಬೆಲ್ಲ ಒಂದು ಬ್ಯಾರಲಿಗೆ ಒಂದು 2 ಲೀಟರ್ ಮೊಸರು 1-2 ಕೆಜಿ ಬೆಲ್ಲ ಅವು ನೀರಿನಲ್ಲಿ ಹಾಕಿ 7 ದಿವಸ ಕೊಳಲಿಕ್ಕೆ ಹಚ್ಚಿ ಅವು ದಿನ ಬೆಳಿಗ್ಗೆ ತಿರುಸೋದು ಒಂದು ಸೈಡಿಂದ ತಿರುಸಿ 7 ದಿವಸ ಆದ್ಮೇಲೆ ಅವು ಸ್ಪ್ರೇ ಮಾಡೋದು. ಹಿಂಗಾಗಿ ಎಲ್ಲ ಇದು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಈಗ ಆದ್ರೂ ನಮಗೆ ಇದು ಗೊತ್ತಿಲ್ಲ, ಒಟ್ಟು ಈಗ ರೆಡಿ ಮಾಡ್ತಾ ಇದ್ದೇವೆ. ಈಗ ಇನ್ನು ಮುಂದೆ ಸ್ಪ್ರೇ ಮಾಡಿ ಇದು ಮಾಡೋದು. ಈಗ ಸ್ಪ್ರೇ ಮಾಡೋದಂದ್ರೆ ಗಿಡಕ್ಕೆ ಸ್ಪ್ರೇ ಮಾಡೋದ? ಗಿಡಕ್ಕೆ ಮತ್ತೆ ಬುಡಕ್ಕೆ ಮತ್ತೆ ಎಲ್ಲ ನಾವು ಯಾವ ಬೆಳೆ ಬೆಳಿತೇವಲ್ಲ ಆ ಬೆಳೆಗೆ ನಾವು ಇದು ಕೊಡೋದು. ಅದನ್ನ ನೇರವಾಗಿ ಹಾಕೋದು ಅಥವಾ ಒಂದು ಬಕೆಟ್ ನೀರಿನೊಳಗೆ ಇವನ್ನ 2 ಲೀಟರ್ ತಗೊಂಡು ಹಾಕೊಂಡು ಹಿಂಗ್ ಸಿಂಪರಣೆ ಮಾಡೋದು ಹೆಂಗಿದೆ? ಒಂದ್ ಪಂಪಿಗೆ ಸ್ಪ್ರೇ ಪಂಪ್ ಇರ್ತದಲ್ಲ ಅದ್ರೊಳಗ ಒಂದ್ 16 ಲೀಟರ್ಗೆ 2 ಲೀಟರ್ ಗೋವಾಮೃತ ಅಂತೇಳಿ ಹಾಕೋದು, ಅದರಿಂದ ಸ್ಪ್ರೇ ಮಾಡೋದು. ಅದು ಮತ್ತೆ ಅಲ್ಲಿ ಕಸ ಕಡ್ಡಿ ಏನಾದ್ರೂ ಇರಬಹುದು ಸೋಸ್ಬೇಕು. ಅವು ಸೋಸಿ ಅವು ಎಲ್ಲ ಅದು ಕಸ ಕಡ್ಡಿ ಬರೋಂಗೇ ಇಲ್ಲ ಅಂದ್ರೆ ಮಜ್ಜಿಗೆ ಮತ್ತೆ ಇದು ಬೆಲ್ಲ ಮತ್ ನೀರು ಅದ್ರಲ್ಲಿ ಕಸ ಏನು ಬರೋಂಗಿಲ್ಲ, ಅದು ಸೋಸೋದೇನು ಪ್ರಶ್ನೆನೇ ಬರೋಂಗಿಲ್ಲ ಸರ್. ಅದಕ್ಕೆ ಹಾಗಾಗಿ ಅಂತ ಏನು ಸಮಸ್ಯೆ ಆಗಲ್ಲ ಆಗಲ್ಲ ಅದರೊಳಗೆ ಅಂದ್ರೆ ಇದು ಅಲ್ಲ ಅದು ಕರೆಕ್ಟ್. ಈಗ ಈ ಹಿಂದೆ ಬಾಳೆ ಬೆಳೆದಿದ್ರಿ, ಈ ವರ್ಷ ಬೆಳೆದಿಲ್ಲ, ಕಾರಣ ಏನು? ಅಂದ್ರ ನಮ್ಮ ಸೈಡ್ ನೀರು ಇರೋ ಪ್ರದೇಶ ಇದು, ಅಂದ್ರ ನಮ್ಮ ಸೌತಳ ಭೂಮಿ ಅದು, ಅವು ನೀರು ಬಾಳ ನಿಲ್ಲುವ ಜಾಗಕ್ಕೆ ಅದು ಹಚ್ಚಿದ್ದೇವೆ ನಾವು. ಅದರಲ್ಲಿ ನಮ್ಮ ಬಾಳೆ ಬಂದಿತ್ತು ಚಲೋ, ಅದರಲ್ಲಿ ಟೊಮೆಟೊ ಮತ್ತು ಬಾಳೆ ಹಾಕಿದ್ದೆವು. ಆಮೇಲೆ ಅದರಲ್ಲಿ ಟೊಮೆಟೊ 1 ಲಕ್ಷ ರೂಪಾಯಿದು ಬಂತು 1 ಎಕರೆಗೆ. ಅದು ನೋಡಿ ನಮ್ಮ ಜನ ಎಲ್ಲ ಸುತ್ತಲೂ ಎಲ್ಲ ಬಂದು ಅವು ಎಲ್ಲ ಹೆಂಗ್ ಮಾಡಿದ್ರಿ ಅದು ಯಾವ ಟೈಪ್ ಬಂತು ಅಂತೇಳಿ ಅವು ಎಲ್ಲ ಆಶ್ಚರ್ಯ ಆಗಿ ಇಷ್ಟೆಲ್ಲ ಇದು ಮಾಡಿದ ಕೂಡಲೇ ಜನ ಮತ್ತೆ ಇದು ನಮ್ಮ ಉಬ್ಬಿಸಿದ್ರು ಏನಂತೇಳಿ, ನೀ ಎಲ್ಲ ಬಾಳೆ ಇವು ಎಲ್ಲ ಮಾಡ್ತಿ ಅದ್ರ ಅಡಕೆ ಸಸಿ ಹಚ್ಚ ಅಂಥೇಳಿ ಫೋರ್ಸ್ ಮಾಡಿದ ಕೂಡಲೇ ನಾವು ಜನರದ್ದು ನಾವು ನೋಡೋಣ ಈ ಕಡೆ ನಮ್ಮ ಕಡೆ ಬರೋಂಗಿಲ್ಲ ಆದರೂ ಮಾಡಿ ನೋಡೋಣ ಅಂಥೇಳಿ ಈಗ 1 ಎಕರೆ ಮಾಡಿದ್ದೇವೆ. ಅದರಲ್ಲಿ ಈಗ ಚಲೋ ಗಿಡ ಎಲ್ಲ ಬಂದಿದ್ದಾವೆ. ಅದರಿಂದ ನಮ್ಮ ಜನರ ಫೋರ್ಸಿಂದ ಮತ್ತೆ ಹೆಚ್ಚಿಗೆ ಇದು ಆಸಕ್ತಿ ಇದು ಆಗಿ ನಮಗೆ ಹೆಚ್ಚು ಮಾಡ್ತಾ ಇದ್ದೇವೆ ಈಗ. ಮತ್ತೆ ಅದರಲ್ಲಿ ಯಾಕೆ ಇನ್ನೂ ಬೆಳೆಸಿಲ್ಲ ಅಂದ್ರೆ 2 ವರ್ಷ ಆದ್ಮೇಲೆ ಬಿಟ್ಟ ಬಿಟ್ಟಿರಲ್ಲ, ಈ ಸಲ ಯಾಕೆ ಹಾಕ್ಲಿಲ್ಲ? ಅದು ಹೋದ ವರ್ಷ ಮಳೆ ಹೆಚ್ಚಾಯ್ತು ಮತ್ತೆ ಕೊರೋನಾ ಇದ್ರಾಗ ಸ್ವಲ್ಪ ಇದು ಆಗ್ತದೆ ಆಗೈತೆ ಅಂತೇಳಿ ಜನರು ಎಲ್ಲ ಹೇಳಿದ ಕೂಡಲೇ ನೋಡಿದ ಕೂಡಲೇ ನಾವು ಮತ್ತೆ ಸ್ವಲ್ಪ ಅಲ್ಲೇ ನಿಲ್ಲಿಸಿ ಅಡಕೆ ಸಸಿನ ಸ್ವಲ್ಪ ಮಾಡೋಣ ಅಂತೇಳಿ ಈಗ ಅಲಸಂದಿ ಹಾಕಿದ್ದೇವೆ. ಅದರ ಹೋದ ವರ್ಷ ಅಲಸಂದಿ ಸ್ವಲ್ಪ ನಮ್ಗೆ ಬ್ಯಾರೆ ಬಿಕ್ಕ ಬಂತ ಅಂತೇಳಿ ನಾವು ಇದು ಮಾಡಿದ್ದೇವೆ. ಈಗ ಮತ್ತೆ ಇನ್ನು ಮುಂದೆ ಈ ಫೆಬ್ರವರಿ ಮತ್ತೆ ಬಾಳೆ ಸಸಿ ಹಚ್ಚಬೇಕಂತೇಳಿ ಇದು ಪ್ಲಾನ್ ಮಾಡಿದ್ದೇವೆ. ಸರ್ನು ಬಂದ ತೋಟಗಾರಿಕೆ ಎಲ್ಲ ಅವರು ಹೇಳಿ ಹೋಗ್ಯಾರ ಈ ವರ್ಷ ಅಂದ್ರೆ 2 ವರ್ಷ ಬಿಟ್ಟ 3ನೇ ವರ್ಷ ಮತ್ತೆ ಮಾಡೋಣ ಅಂತೇಳಿ ಇದು ಮಾಡಿದ್ರು ಅಂತೇಳಿ ಇದು ಮಾಡಿದ್ದೇವೆ. ಈಗ ನೀವು ಅಂತರ ಕೊಟ್ಟಿರಲ್ಲ, 5 ಫೀಟ್ ಇದೆ ಒಂದೊಂದು ಗಿಡದಿಂದ ಗಿಡಕ್ಕೆ, ಮತ್ತೆ ಒಂದು ಸಾಲಿನಿಂದ ಸಾಲಿಗೆ 12 ಫೀಟ್ ಏನೋ ಇದೆ. 12 ಫೀಟ್ ಅದೇ ಇದು ಸರಿ ಇದೆಯಾ? ಅದು ನಾವು ಲೆಕ್ಕ ಅವು ನಾವು ಎಸ್ಟಿಮೇಟ್ ಏನು ಇಲ್ಲ, ನಾವು ಯಾವ್ದು ಬಂತ ಅಂತೇಳಿ ಜನರ ಇದು ಹೇಳಿದ ಕೂಡಲೇ ನಾವು ಸ್ವಲ್ಪ ಒಂದ್ ಲೈನ್ ಬಿಟ್ಟು ಒಂದೊಂದು ಲೈನಿಗೆ ಹಚ್ಚಿದ್ದೇವೆ. ಅದು ಸ್ವಲ್ಪ ನಮಗೂ ಇದು ಆಗ್ತಿಲ್ಲ, ಈ ಯಾರೋ ನಿಮ್ಮ ಸಾಹೇಬ್ರು ಯಾರೋ ಬಂದ ಕೂಡಲೇ ನಮ್ಗೆ ಈ ಟೈಪ್ ಮಾಡಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಅದು ನಮ್ಗೆ ಈಗ ಹಚ್ಚಿದ ಗಿಡ ಮತ್ತೆ ಕೀಳೆ ಹಚ್ಚೋದಂದ್ರೆ ಮತ್ತೆ ನಮಗೂ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದರಿಂದ ನಾವು ಏನು ಮಾಡ್ಬೇಕಂತೇಳಿ ನಮಗೆ ಗೊತ್ತಾ ಇಲ್ಲ. ಈಗ ಇನ್ನು ಮುಂದೆ ಏನಾದ್ರು ಮಾಡಬೇಕು ಅಂತೇಳಿ ಯಾವುದು ಇದಾದ್ಕೊಟ್ಟು ಮಧ್ಯೆ ಎಲ್ಲರೂ ಹುಚ್ಚಿ ಹೋಗಿದ್ರೆ ಮತ್ತೆ ಹಾಕ್ಲಿಕ್ಕೆ ಹೋಗಬೇಡಿ ಅಷ್ಟೇ. ಹಾಂ, ಅಂದರೆ ಇನ್ನು ಮುಂದೆ ಆದರೂ ನಾವು ಮುಂದೆ ಅದೇ ಬಿಟ್ಟುಬಿಟ್ಟೆವು, ಈಗ ಯಾವುದು ಮಾಡ್ತಾ ಇಲ್ಲ. ಮತ್ತೆ ಈಗ ಕುರಿ ಸಾಕಾಣಿಕೆ ಮಾಡ್ತೀನಿ ಅಂದ್ರಲ್ಲ, ಅನುಕೂಲ ಇದೆ? ನಾವು ಹೋದ ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಸ್ವಲ್ಪ ಮೊದಲೆಲ್ಲ ಕುರಿ ರೇಟಿಗೆ ಎಲ್ಲ ತೊಗೊಂಬಂದು ಕಡಿಮೆ ರೇಟಲ್ಲೇ ತೊಗೊಂಬಂದು ಇಲ್ಲೇ 4 ತಿಂಗಳಿಗೆ ಅಂದ್ರೆ 8,000 ರೂಪಾಯಿ 10,000 ರೂಪಾಯಿ ಮಟ ಹೋಗ್ತದೆ. ಅದರಿಂದ ಭಾರಿ ಚಲೋ ಇನ್ಕಮ್ ಕುರಿ ಒಳಗೆ ಭಾಳಷ್ಟು ಸಾಕಾಣಿಕೆಯಲ್ಲಿ ಭಾಳ ಚಲೋ ಇದೆ. ಅದು ಮತ್ತೆ ಎರಡೇ ಯಾಕೆ ಸಾಕಿದ್ದು ಅಂದ್ರೆ ನಾವು ಅದನ್ನು ಒಬ್ರು ತಗೊಂಡು ಇದು ಮಾಡೋದು ನೋಡೋಣ ಅಂತೇಳಿ ಒಂದೇ ತೊಗೊಂಬಂದು ಇದು ಮಾಡಿದ್ದೇವೆ. ಆಮೇಲೆ ಮತ್ತೆ 2 ಮಾಡಿದ್ದೇವೆ. ಈಗ ಮತ್ತೆ ಇದಕ್ಕೆ 4 ಮಾಡೋದು ವಿಚಾರ ಅದೇ. ಈಗ ಇನ್ನು ಮುಂದೆ ಸಾವಕಾಶ ಒಂದೊಂದೇ ಮಾಡಿಕೊಂಡು ಅದರ ಬೆಳೆನೇ ಅದರ ಉತ್ಪನ್ನ ಎಷ್ಟು ಬರ್ತದೆ ಅದು ನಾವು ಈಗ ಸದ್ಯಕ್ಕೆ ಇನ್ನೂ ಖರ್ಚು ಮಾಡ್ತಾ ಇಲ್ಲ, ಅದರದೇ ಉತ್ಪನ್ನ ಅದಕ್ಕೆ ಹಾಕಿ ಮತ್ತೆ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತಾ ಇದ್ದೇವೆ. ಅಂದ್ರೆ ಮನೆಯಲ್ಲೇ ಮರಿ ಹುಟ್ಟಿದ್ದನ್ನ ಬೆಳೆಸ್ಕೊಂತ ಹೋಗುದು? ಹಾ, ಮನೆಯಲ್ಲೇ ಅಲ್ಲ, ಅದೇ ಮಾರಿ ಅದರಿಂದ ಎಷ್ಟು ನಮ್ಗೆ ಲಾಭ ಬರ್ತದಲ್ಲ ಅದೇ ಲಾಭ. ಮತ್ತೆ ಅವು ಅಸಲು ಅಂದ್ರೆ ಒಂದೇ ಮರಿದ ಲಾಭ ನಾವು ಅಸಲು ಇಟ್ಟು ಅದರಿಂದ ಎಷ್ಟು ಲಾಭ ಬರ್ತದೆ ಅಂತೇಳಿ ಮಾಡ್ಕೊಂತ ಹೋಗೋದು ಅಂತೇಳಿ ಈಗ 4 ಇದು ಮಾಡ್ತಾ ಇದ್ದೇವೆ. ಈಗ 4 ದುಡ್ಡು ಆಗಿದ್ದಾವೆ. ಈಗಿನ ಮುಂದೆ ನಾಕಿದ್ ಮಾಡೋದು ಅಂತೇಳಿ ಇದ್ ಮಾಡ್ತಾ ಇದ್ದೇವೆ. ನೀವು ತರುವಾಗ ಅದ್ರ ರೇಟ್ ಎಷ್ಟಿರುತ್ತೆ? ನಾವು ತಗೊಂಬರ್ಬೇಕಾರೆ 6,000 ರೂಪಾಯಿ ಕೊಟ್ಟು ತಗೊಂಬಂದಿದ್ದೇವೆ, ಆಮೇಲೆ 12,000 ಮಾರಿದೇವು ಫಸ್ಟ್ಗೆ. ಎಷ್ಟು ತಿಂಗಳ ಮೇಯಿಸಿದ ಮೇಲೆ ಮಾರಿದಂಗ? ಬರೀ 4 ತಿಂಗಳದಾಗ ಮೇಯಿಸಿದ್ದೇವೆ ನಾವು. ಅದಕ್ಕೆ ಅವೇನು ನಮ್ಮ ತಂದೆಯವರು ಇದ್ದಾರ, ಅವ್ರು ನಮ್ಮ ತಂದೆಯವ್ರ ಜೊತೆ ಅವ್ರು ಓಡಾಡ್ಕೊಂತ ಎಲ್ಲ ಮೇಯಿಸ್ಲಿಕ್ಕೆ ಏನು ಹೋಗಂಗಿಲ್ಲ ಏನಿಲ್ಲ. ಹೊಲಕ್ಕೆ ಬರೋ ಟೈಮಿಗೆ ನಮ್ಮ ತಂದೆಯವರು ತೊಗೊಂಬಂದ ಕೆಸ ಅವ್ರು ಮೇಯಿಸಿ ಅದೇ ಇದ್ರ ಮ್ಯಾಗ ಲಾಭ ಬಂತು, ನಮ್ಗೇನು ಖರ್ಚು ಇಲ್ಲ ಏನಿಲ್ಲ ಅದ್ರದ್ದು. ಹಾಗಾಗಿ 6 ಲಕ್ಷ 24,000 ರೂಪಾಯಿ ಬಂತು 4 ತಿಂಗಳೊಳಗೆ. 4 ತಿಂಗಳೊಳಗೆ ಹಿಂಗಾಗಿ ಈಗ ಅದೇ ಈಗ 4,000 ರೂಪಾಯಿ 24,000 ಇಂದ ಮತ್ತೀಗ 4 ಕುರಿ ತೊಗೊಂಬರೋಣ ಅಂತೇಳಿ ಇದು ಮಾಡಿದ್ದೇವೆ, ಡಿಸೈಡ್ ಮಾಡಿ ಈಗ ತೊಗೊಂಬರೋದು ವಿಚಾರ ಇದೆ. ಈಗ ಒಂದ್ ವೇಳೆ ನೀವು 10 ತಂದ್ರಿ ಅಂದ್ರೆ 60,000 ರೂಪಾಯಿ ಆಗುತ್ತೆ. ಹಾ, 60,000 ಉತ್ಪನ್ನ ಹೆಚ್ಚಿಗೆ ಹಾಕೊಂತ ಹೋಗ್ತದೆ ಸರ್. ಅದರಿಂದ ಮತ್ತೆ ಆಮೇಲೆ ನಾವು ಸ್ವಲ್ಪ ನಮಗೂ ಖರ್ಚು ಏನಾರು ಬಂದ್ರೆ ಇದು ಮಾಡೋದು, ಆಮೇಲೆ ಮತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಷ್ಟೇ ವರ್ಷಕ್ಕೆ ಇಷ್ಟ ಅಂತೇಳಿ ಬಿಟ್ಟು ಬಿಡೋದು ಅವು ಲಾಭ ಬಂದಿದ್ದು ಅದ್ರೊಳಗೆ. ಹೀಗೆ ಉತ್ಪನ್ನ ಮಾಡ್ಕೊಂತ ಇದು ಕೃಷಿಯಲ್ಲಿ ಯಾವುದು ಸಹಾಯ ಮಾಡುವುದು ಅಂತೇಳಿ ಇದು ಮಾಡ್ತಾ ಇದ್ದೇವೆ. ಈಗ ತರಕಾರಿನೂ ಬೆಳಿತಾ ಇದ್ರಿ ನಾವು ಈ ವರ್ಷ? ಈಗ ಅಂದ್ರೆ ಹೋದ ವರ್ಷ ಅಷ್ಟು ಬೆಳೆಸಿದ್ದೇವೆ ಟೊಮೆಟೊ, ಅಷ್ಟು ಬಾಳೆ ಇದಕ್ಕೆ ಅಂದ್ರೆ ಡಿಪ್ಲಿಕೇಶನ್ ಇತ್ತು, ಅವು ಬಾಳೆ ಸಸಿ ಸಣ್ಣ ಇದ್ದವಲ್ಲ ಅದ್ರೊಳಗೆ ಬಾಳೆ ಇದು ಹಾಕಿದ್ದೇವೆ. ನಾವೆಲ್ಲ ತರಕಾರಿ ಮಾಡಿಸೋಂಗಿಲ್ಲ ಹೆಚ್ಚು. ಅದೇ ವರ್ಷ ಮಾಡಿದ್ದೇವೆ ನಮ್ಗೆ ಲ್ಯಾಟ್ರಿ ಹತ್ತಂಗೆ ಹತ್ತದು 1 ಲಕ್ಷ ರೂಪಾಯಿ ಒಂದು ಎಕರೆಗೆ. ಅಂದ್ರೆ ನಮ್ಮ ಸಾಮಾನ್ಯ ಬೇರೆ ಯಾವುದು ನಮ್ಮ ಟ್ರ್ಯಾಕ್ಟರ್ ಅದೇ ಸ್ವಲ್ಪ. ನಾವು ಹೊರಗಿಂದ ಜನ ತೊಗೊಂಬಂದು ಈ ಶುಗರ್ ಫ್ಯಾಕ್ಟ್ರಿ ಟ್ರ್ಯಾಕ್ಟರ್ ಹಚ್ತೇವೆ, ಅದ್ರ ಕಡೆ ಎಲ್ಲ ಸ್ವಲ್ಪ ಲಕ್ಷ ಇದೆ. ನಾವು ಈ ತರಕಾರಿ ಇದಕ್ಕೆ ಅಷ್ಟೇ ಇಷ್ಟು ಮಾಡೋಂಗಿಲ್ಲ. ನಮ್ಮ ಮನೆಯವರು ಇದ್ದಾರೆ, ಅವರೆಲ್ಲ ಆಕಳು ಮತ್ತು ಎಮ್ಮಿದ ಇವು ಮಾಡ್ತಾರೆ ಅವರೆಲ್ಲ. ನಾವೆಲ್ಲ ಟ್ರ್ಯಾಕ್ಟರ್ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಹಚ್ತೇವೆ. ಇಲ್ಲಿ ಮಂಗನ ಕಾಟ ಅವೆಲ್ಲ ಇರುತ್ತೆ, ತರಕಾರಿಗಾಲಿ ಹಣ್ಣಿನ ಬೆಳೆಗಾಲಿ ತೊಂದರೆ ಮಾಡ್ತಾವ ಇಲ್ಲಿ ನಮ್ಮ ಸಾಕಷ್ಟು ಮಂಗಿನ ಕಾಟ ಸ್ವಲ್ಪ ಇದೆ. ಅವೆಲ್ಲ ಹೆಚ್ಚು ನಾವು ಇದು ಇನ್ನು ಮುಂದೆ ಇದಕ್ಕೆ ಹೋಗಿದ್ದೆ, ಹಾವೇರಿಗೆ ಹೋಗಿದ್ದೇವೆ ನಾವು. ಅವ್ರು ಜೀವಾಮೃತ ಮತ್ತು ಅವು ಎಲ್ಲ ಇದು ಸ್ಪ್ರೇ ಮಾಡಿದ ಕೂಡಲೇ ಅವು ಮಂಗಿನ ಕಾಟ ಹೆಚ್ಚು ಆಗೋಂಗಿಲ್ಲ ಅಂತ ಹೇಳಿದ್ದಾರೆ. ಅದೇ ಈಗ ನಾವು ಸ್ಪ್ರೇ ಮಾಡ್ತಾ ಇದ್ದೇವೆ, ಈಗ ಇನ್ನು ಮುಂದೆ ನೋಡೋದು ಹೆಂಗೆ ಆಗ್ತದೆ ಅಂಥೇಳಿ ವಿಚಾರ ಅದೇ. ಈಗ ಇನ್ನೊಂದು ಏನಂದ್ರೆ ಅಡಿಕೆ ಒಳಗೆ ಬಾಳೆ ಹಾಕಿದ್ರಣ್ಣ, ಬಾಳೆ ಯಾಕೆ ಹಾಕಬೇಕು ಅಂದರೆ ಅಡಿಕೆ ಬಾಲ್ಯಾವಸ್ಥೆಯಲ್ಲಿ ಇರುವಾಗ 2-3 ವರ್ಷ ಅದಕ್ಕೆ ನೆರಳು ಬೇಕು. ಬಾಲ್ಯಾವಸ್ಥೆಯಲ್ಲಿ ಅದಕ್ಕೆ ನೆರಳು ಬೇಕು ಅಂದರೆ ಬಾಳೆನ ಚಂದ ಇರುತ್ತೆ, ಸರಿಯಾಗಿ ಹುಲಸಾಗಿ ಬೆಳೆಯುತ್ತೆ, ಇದು ನೆರಳಲ್ಲಿ ಇರುವಂಗೆ ನೋಡ್ಕೊಳ್. ಬಾಲ್ಯಾವಸ್ಥೆಯಲ್ಲಿ ಬಿಸಿಲು ಜಾಸ್ತಿ ಅಂದರೆ ಅಡಿಕೆಗೆ ತೊಂದರೆ ಆಗುತ್ತೆ, ಮತ್ತೆ ಅದು ಬೆಳೆದಂಗಿಲ್ಲ ಬಿಸಿಲಿಗೂ ಒಕ್ಕೊಂಬಿಡುತ್ತೆ. ಅದಕ್ಕಾಗಿ ಬಾಳೆ ಕಂಪಲ್ಸರಿ ಹಾಕಬೇಕು ಆ ಟೈಮಲ್ಲಿ. ಈಗ ನುಗ್ಗೆ ಹಾಕ್ರಿ ಮಧ್ಯೆ ಮಧ್ಯೆ ಅಂತ ಹೇಳಿದಾಗ ಮಂಗನ ಕಾಟ ಇದೆ ಅಂತೇಳಿ, ಹಂಗಾಗಿ ಬಾಳೆ ಹಾಕಿದಾಗ ಮಂಗನ ಕಾಟ ಇರಲಿಲ್ಲ ಬಾಳೆ ಆ ಟೈಮಿಗೆ? ಬಾಳೆ ಅವು ಗಿಡ ಸಣ್ಣ ಗಿಡ ಇರ್ತಾವೆ. ಒಂದಂದ್ರೆ ನಾವು ಮನುಷ್ಯರು ಒಬ್ರು ಇದ್ರು ಕಾಯ್ಕೊಂತಿದ್ದೇವೆ, ಅದನ್ನು ಸ್ವಲ್ಪ ಗಿಡ ಗಿಡ್ಡಿದ್ದ ಕೂಡಲೇ ಅವು ಹೆಚ್ಚು ಬರೋಂಗಿಲ್ಲ. ಹಿಂಗಾಗಿ ನಮ್ಗೆ ಅವು ಮಂಗಿನ ಕಾಟ ಹೆಚ್ಚು ಕಾಣಲೇ ಇಲ್ಲ ಅವು. ಅದೇ ಈಗ ಇನ್ನು ಮುಂದೆ ಯಾವ ಅಡಿಕೆ ತೋಟ ಹಚ್ಚಿದೇವೆ ಅಂದರೆ ಸ್ವಲ್ಪ ಗಿಡ ದೊಡ್ಡ ಇರ್ತಾವೆ, ಅದ್ರ ಮ್ಯಾಗ ಒಂದೊಂದು ಹಾರ್ಕೊಂತ ಹೋಗ್ಬಿಡ್ತಾವೆ, ಅದೇ ಕಾಟ ಹೆಚ್ಚಾಗ್ತದೆ ಅಂತೇಳಿ ನಾವು ಅವು ಬಾಳೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇವೆ. ಅದ್ರ ಮತ್ತು ನುಗ್ಗಿನೂ ಹೆಚ್ಚು ಮಾಡ್ತಾ ಇಲ್ಲ. ಅದಕ್ಕೆ ಈಗ ನುಗ್ಗಿನೂ ಬೀಜ ಎಲ್ಲ ತೊಗೊಂಬಂದು ಇಟ್ಟಿದ್ದೇವೆ, ಆದರೆ ಹಾಕಿದ್ರೆ ಮತ್ತೆ ನಮಗೆ ತೊಂದರೆ ಆಗ್ತದೆ ಅಂತೇಳಿ ಮತ್ತೆ ಹಂಗೆ ಇಟ್ಬಿಟ್ಟಿದ್ದೇವೆ ಬೀಜ. ಮತ್ತೆ ಅವು ಏನಂದ್ರೆ ಮಂಗ ಇರ್ತವೆ, ಕೀಟ ಇರ್ತವೆ, ರೋಗ ಇರ್ತವೆ, ಪ್ರಾಣಿ ಪಕ್ಷಿ ಎಲ್ಲ ಇದ್ದೇ ಇರ್ತವೆ. ಅವು ತಿಂತಾವ ಅಂತೇಳಿ ನಾವು ಹಾಕಲಾರದಿರೋದು ಎಷ್ಟು, ಅವು ಒಂದು ಸ್ವಲ್ಪ 25% ತಿನ್ಲಿ, ಉಳ್ಕಿದ್ದು ನಮ್ಗೆ ಸಿಗ್ಲಿ, ಆ ಒಂದು ಗುಣ ಬೇಕಲ್ಲ ಅವು ನಮ್ಗೆ. ಅದೇ ಎಲ್ಲ ಸಾಕೋ ಪ್ರಶ್ನೆ ಇದ್ದಾವೆ ಎಲ್ಲ, ಆದರೂ ನಾವೇನು ಭಾಳ ಕಾಡಿಸ್ತಾ ಇದ್ದಾವೆ. ನಾವು ಹೆಚ್ಚು ಹೊಲದಲ್ಲಿ ಇರೋಂಗಿಲ್ಲ. ಆ ಶುಗರ್ ಫ್ಯಾಕ್ಟ್ರಿ 6 ತಿಂಗಳಂತೂ ಅಲ್ಲಿ ಫ್ಯಾಕ್ಟ್ರಿ ಕಡೆ ಹೋಗ್ತೇವೆ, ಇಲ್ಲಿ ಕಾಯೋರು ಬೇಕಾ ಅದ್ರ ಸಲುವಾಗಿ ನಾವು ಸ್ವಲ್ಪ ಇದು ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಗೆ ಬೇಕಷ್ಟು ಆನೆ ಅವು ಎಲ್ಲ ಪ್ರಾಣಿದ ಎಲ್ಲ ಇದು ಸಹಕಾರ ಇದ್ದೇವೆ, ಆದರೂ ಅವು ಎಲ್ಲ ಬಂದು ಅವು ಉಕ್ಕಿದ್ದಲ್ಲಿ ನಮಗೆ ಬರ್ತೈತಿ ಅವು ತಿಂದು ಹೋದ್ಮೇಲೆ ನಾವು. ಆದರೂ ನಾವು ಕಾಯ್ತೇವೆ, ಆದರೂ ನಮ್ಗೆ ಎಷ್ಟು ಪ್ರಶ್ನೆ ಇರ್ತಾವೆ ಅಷ್ಟು ನೋಡ್ಕೊಂತಿರೋದು. ಅದರಲ್ಲಿ ನಾವು ಸಹಾಯ ಎಷ್ಟು ಅವ್ರು ತಿಂದು ಉಳಿದಿದ್ದ ನಮ್ಗೆ ರೈತರದ್ದು ನಮ್ಮ ಮತ್ತೆ ನಾವು ಎಲ್ಲ ಸಾಕು ಆಗೋಂಗಿಲ್ಲ, ಆದರೂ ಅದರೊಳಗೆ ಕಾಯ್ಕೊಂತಿರೋದು ನಮ್ಮ ಪ್ರಶ್ನೆ ಇಲ್ಲಲ್ಲ. ಒಟ್ಟಾರೆ ಏನು ಹೇಳ್ತೀರಿ, ಇಷ್ಟೆಲ್ಲನೂ ಕೃಷಿ ಹಿನ್ನೆಲೆಯಿಂದ ಬೆಳ್ಕೊತ ಬಂದಾಗ ಅವು ಅಪ್ಪ ಮಾಡಿದ್ದು ಅಜ್ಜ ಮಾಡಿದ್ದು ಅವನ್ನೆಲ್ಲ ನೋಡ್ಕೊತ ಬಂದಿರ್ತೀವಿ. ಈಗ ಹೊಸದಾಗಿ ಹೊಸ ತಂತ್ರಜ್ಞಾನ ಬಂದಿರುತ್ತೆ, ಸಾಕಷ್ಟು ವಿನ್ಯಾಸಗಳು ಹುಟ್ಟುಕೊಂಡಿರ್ತವೆ, ಏನು ಅನಿಸುತ್ತೆ ಕೃಷಿ ಈಗ? ಅಂದ್ರೆ ಮೊದಲು ನಮ್ಮ ತಂದೆಯವರು ಇದ್ದಾಗ ಕೃಷಿ ಮಾಡ್ತಿದ್ರು ಅವರು, ಇದೇ 3 ಎಕರೆ ಒಳಗದಾಗ ಬರೀ 40 ಚೀಲ ಭತ್ತ ಬೆಳೀತಿದ್ರು ಅವರು. ಆದ್ರೆ 40 ಚೀಲ ಎಲ್ಲಿ ಅವ್ರು ಸಾಕಾಗಿಲ್ಲ, ಬರೀ ಅಕ್ಟೋಬರ್ ಡಿಸೆಂಬರ್ದಾಗ ಅಂದ್ರೆ ಮುಗಿದೋಗ್ತಿತ್ತು ಅವ್ರದ್ದು. ಜನವರಿಂದ ಮತ್ತೆ ಅಲ್ಲಿ ಆ ಕಡೆ ಈ ಕಡೆ ಎಲ್ಲರ ಕೆಲಸಕ್ಕೆ ಹೋಗೋದು ಅವು ಎಲ್ಲ ಇದು ಮಾಡ್ತಿದ್ರು. ಈ ಆ ಟೈಪ್ ಇಲ್ಲವೇ ಇಲ್ಲ. ಈಗ ನಾವು ಸಾಕಷ್ಟು ಕಬ್ಬೆಲ್ಲ ಬೆಳೆಸಿ ಇವೆಲ್ಲ ಅವ್ರು 40 ಇದಕ್ಕೆ ಅವಾಗ 300 ರೂಪಾಯಿ 400 ರೂಪಾಯಿ ಚೀಲ ಇತ್ತು, ಕ್ವಿಂಟಲ್ ಇತ್ತು. ಅವಾಗ ಎಷ್ಟು 30,000-40,000 ರೂಪಾಯಿ ಆಗ್ತಿತ್ತು. ಈಗ ನಾವು ಹಂಗಿಲ್ಲ, ಆದಷ್ಟು ಈಗ ಒಂದೇ ಇದ್ರೊಳಗಂದ್ರೆ ಕಬ್ಬಿನ ಅವ್ರದ್ದೇ ದುಡ್ಡು ಹೋದ್ರು ನಮ್ಮ ಬಾಕಿ ಕಳೆ ಅವು ಎಲ್ಲ ಇದ್ರೊಳಗಂದ್ರೆ ನಮ್ಮ ಬಾಳೆ ಅವು ಇದು ಕುರಿಗಿ ಹೈನುಗಾರಿಕೆ ಅವು ಇಷ್ಟರೊಳಗೆ ಎಲ್ಲ ನಾವು ಜೀವನಿಸ್ತಾ ಇದ್ದೇವೆ. ಆ ಕಬ್ಬಿನಷ್ಟೆಲ್ಲ ಸ್ವಲ್ಪ ಉಳಿತಾ ಇದ್ದೆ ಈಗ, ಮೊದಲಿನ ಟೈಪ್ ಏನೂ ಇಲ್ಲ. ಅಂದ್ರೆ ಬೇಸಿಗಾಲದಾಗ ಎಲ್ಲ ಕೆಲಸ ಮಾಡೋದು ಅವು ಎಲ್ಲ ಹೈನುಗಾರಿಕೆ ಅವು ಎಲ್ಲ ಬಂದಿದ್ದು ಲಾಭ ಅದೇ ಖರ್ಚು ಮಾಡೋದ್ರು ಕಬ್ಬಿನಷ್ಟು ದುಡ್ಡು ಉಳಿತಾ ಇದ್ದಾವೆ. ಈಗ ಮೊದಲೆಲ್ಲ 30 ಚೀಲದ 40 ಚೀಲ ಭತ್ತದಾಗ ಏನು ಉಳಿಯೋಂಗಿಲ್ಲ ಆಗಿತ್ತು, ಅವ್ರಿಗೆ ಊಟಕ್ಕೆ ಸಾಗಲ್ಲೋಗಿತ್ತು. ಹಿಂಗಾಗಿ ನಮ್ಮ ಈ ಜೀವನ ಅಂದರೆ ಈಗ ಸ್ವಲ್ಪ ಕೃಷಿಯಲ್ಲಿನೇ. ಈಗ ಯಾರು ನೌಕರ ಅಲ್ಲ, ಯಾರಿಲ್ಲ, ನಾವು ಎಷ್ಟು ಗಂಟೆಗೆ ಬೇಕಾದ್ರೂ ಬರೋದು, ಎಷ್ಟು ಗಂಟೆಗಾದರೂ ಹೋಗೋದು, ಯಾರು ಕೇಳುವಂಗಿಲ್ಲ, ಏನಿಲ್ಲ. ಈ ನೌಕರ ಸಾಹಿರ್ ಮಂದಿ ಇದೇನು ಟೈಮ್ ಟೈಮಿಗೆ ಹೋಗ್ಬೇಕು, ಇನ್ನು ನಮ್ಮ ರಜೆ ಇಲ್ಲ, ಅವು ಇಲ್ಲ, ಏನಿಲ್ಲ ಅಂತ ಹೇಳೋಂಗೇ ಇಲ್ಲ. ನಾವು ಅಂದ್ರೆ ನಮ್ಮ ಸ್ವಂತ ಜೀವನ, ನಾವು ಏನು ಬೇಕಾದ್ರೆ ಅವಾಗ ಟೈಮ್ ಮಾಡೋದು. ಈಗ ನೌಕರಿ ಒಂದೇ ಅಂದರೆ ಟೈಮಿಗೆ ಹೋಗ್ಬೇಕು, ಯಾರು ಅವ್ರು ಆ ಸರ್ ಬರ್ತಾರೋ ಈ ಸರ್ ಬರ್ತಾರೋ ಬೈತಾರೋ ಅವು ಅಂಥೇಳಿ ಇದಿರ್ತೈತಿ. ಆದರೆ ನಮ್ಮ ಕೃಷಿಯಲ್ಲಿ ನಾವೇ ಕೃಷಿ ಅಂಥೇಳಿ ನಾವೇ ಯಜಮಾನರು, ನಾವೇ ಎಲ್ಲ ಮನೆಯವರು, ಯಾರು ಬೈಯೋದು ಏನು ಸಮಸ್ಯೆನೇ ಇಲ್ಲ. ಯಾವ ಹೊತ್ತಿಗೆ ಆದರೂ ಬಂದು ಕೆಲಸ ಮಾಡಿಸೋದು, ಯಾವ ಬೇಕಾದ್ರೆ ಇದು ಮಾಡೋದಾಗ್ತೈತಿ. ಒಟ್ಟಾರೆ ಕೃಷಿಯಿಂದ ಇದ್ರಿ ಪ್ರಕಾಶ್, ಇಷ್ಟೆಲ್ಲ ಮಾಹಿತಿಯನ್ನು ಹಂಚ್ಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಅನುಭವಗಳು ಈ ಕುರಿತು ಹಳೆಯಾಳದ ಪ್ರಕಾಶ್ ಹೂವಾನಿ ಬೋರೇಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಇವರೊಂದಿಗೆ ಸಂದರ್ಶನ ನಡೆಸಿದವರು ಎಚ್ಬಿ ರಾಮಡಗಿ. ಇನ್ನು ಮುಂದೆ ರೈತರಿಗೆ ಸಲಹೆಗಳು. ಆಹಾರ ಧಾನ್ಯಗಳನ್ನ ಆಹಾರ ಬಿತ್ತನೆ ಮತ್ತು ಮಾರಾಟಕ್ಕಾಗಿ ಸಂಗ್ರಹಿಸುವುದು ಅನಿವಾರ್ಯ. ಸಂಗ್ರಹಿಸಿದ ಧಾನ್ಯ ದಾಸ್ತಾನು ಕೀಟಗಳು, ನುಶಿಗಳು, ಇಲಿ ಹೆಗ್ಗಣಗಳು, ಬೂಸ್ಟು ಮತ್ತಿತರ ಸೂಕ್ಷ್ಮಾಣುಜೀವಿಗಳು ಹಾಗೂ ಪಕ್ಷಿಗಳಿಂದ ಹಾನಿಗೊಳಗಾಗುತ್ತವೆ. ತೇವಾಂಶ ಮತ್ತು ಉಷ್ಣತೆಗಳ ವೈಪರೀತ್ಯ, ಒಕ್ಕುವಿಕೆ, ಸಾಗಾಣಿಕೆ, ನಿರ್ವಹಣೆ ಮತ್ತು ಸಂಸ್ಕರಣೆಯಲ್ಲಿ ಅನುಸರಿಸುವ ತಪ್ಪು ವಿಧಾನಗಳಿಂದಲೂ ಧಾನ್ಯ ನಷ್ಟವಾಗುತ್ತದೆ. ಈ ದಾಸ್ತಾನು ಕೀಟಗಳು ಹೇಗಿರುತ್ತವೆಂದರೆ, ಸದ್ಯಂತರ ಖಂಡಗಳಿಂದ ಕೂಡಿದ ಶರೀರ ಮತ್ತು 3 ಜೊತೆ ಕಾಲುಗಳನ್ನು ಹೊಂದಿವೆ. ಅದರ ಶರೀರವನ್ನು ಶಿರ, ಎದೆ ಮತ್ತು ಹೊಟ್ಟೆ ಎಂದು ಗುರುತಿಸಬಹುದು. 1 ಅಥವಾ 2 ಜೊತೆ ರೆಕ್ಕೆಗಳಿರುತ್ತವೆ. ಕೀಟಗಳು ಧಾನ್ಯವನ್ನು ಭಕ್ಷಿಸುತ್ತಾ ಕಾಳನ್ನು ಕೊರೆದು ಬೀಜಾಂಕುರ ಭಾಗವನ್ನು ನಾಶಪಡಿಸುತ್ತವೆ. ಶಾಖೋತ್ಪತ್ತಿ ಮಾಡಿ ಸಂಗ್ರಹಿಸಿದ ಧಾನ್ಯವನ್ನು ಹಾಳು ಮಾಡುತ್ತವೆ. ಕೀಟಗಳು ಧಾನ್ಯದಲ್ಲಿ ಏಕಾಏಕಿ ಉದ್ಭವವಾಗುವುದಿಲ್ಲ. ಎಲ್ಲಾ ಕೀಟಗಳು ಪ್ರೌಢ ಹಂತವನ್ನು ತಲುಪಲು ಮೊಟ್ಟೆ, ಮರಿಹುಳು ಮತ್ತು ಕೋಶಾವಸ್ಥೆಯನ್ನು ದಾಟಬೇಕಾಗುತ್ತದೆ. ಧಾನ್ಯದ ಜೊತೆಗೆ ಅವು ಕಣವನ್ನು ಪ್ರವೇಶ ಮಾಡುತ್ತವೆ. ಭತ್ತದ ಚಿಟ್ಟೆ, ಬೇಳೆಕಾಳು ಕುಟ್ಟೆ ದುಂಬಿಗಳು ಕಣಜದಿಂದ ಹೊಲಗದ್ದೆಗಳಿಗೆ ಹಾರಿ ಬೆಳೆಯುತ್ತಿರುವ ಕಾಳುಗಳ ಮೇಲೆ ತತ್ತಿಯನ್ನಿಡುತ್ತವೆ. ಈ ತತ್ತಿಗಳು ಧಾನ್ಯಗಳೊಂದಿಗೆ ಕಣಜವನ್ನು ಪ್ರವೇಶಿಸಿ ಅನುಕೂಲಕರ ಪರಿಸ್ಥಿತಿಯಲ್ಲಿ ಮರಿಹುಳುಗಳಾಗುತ್ತವೆ. ಕಣಜಗಳನ್ನು ಖಾಲಿ ಮಾಡಿದ ನಂತರ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಗುವುದಿಲ್ಲ. ಸಂಧಿಗೊಂದುಗಳಲ್ಲಿ, ಬಿರುಕುಗಳಲ್ಲಿ ಧಾನ್ಯ ಉಳಿದಿರುತ್ತದೆ. ಅಲ್ಲಿ ಕೀಟಗಳು ಬದುಕಿ ಉಳಿದಿರುತ್ತವೆ ಮತ್ತು ಸಂತಾನಾಭಿವೃದ್ಧಿಯನ್ನು ಮಾಡಿಕೊಳ್ತಾ ಇರ್ತವೆ. ಅಂತಹ ಕಣಜಗಳಲ್ಲಿ ಹೊಸ ಧಾನ್ಯ ತುಂಬಿದಾಗ ಹಳೆಯ ಧಾನ್ಯದಲ್ಲಿನ ಕೀಟಗಳಿಂದ ಬಾಧೆ ತಗುಲುತ್ತದೆ. ಗೋಣಿಚೀಲಗಳು ಮತ್ತು ಧಾರಕಗಳನ್ನು ಸ್ವಚ್ಛಗೊಳಿಸಿ ಕೀಟರಹಿತಗೊಳಿಸದೆ ಹೊಸ ಧಾನ್ಯವನ್ನು ಶೇಖರಿಸಿದಾಗ ಗೋಣಿಚೀಲಗಳ ಸೆಣಬಿನ ದಾರಗಳ ಸಂಧಿಗಳಲ್ಲಿ ಅಥವಾ ಕಣಜಗಳ ಸಂಧಿಗಳಲ್ಲಿ ಅವಿತಿರುವಂತಹ ಕೀಟಗಳು ಅಥವಾ ಮರಿಹುಳುಗಳು ಧಾನ್ಯವನ್ನು ಸೇರಿ ಹಾನಿಯುಂಟು ಮಾಡುತ್ತವೆ. ಅವುಗಳು ಧಾನ್ಯ ಇಲ್ಲದ ಅವಧಿಯಲ್ಲಿ ಕಾಳುಗಳ ಚೂರುಗಳ ಮೇಲೆ ಅವಲಂಬಿತವಾಗಿ ಬದುಕಿ ಉಳಿದಿರುತ್ತವೆ. ಧಾನ್ಯ ತುಂಬಿದೊಡನೆ ಕೀಟಗಳ ಹಾವಳಿ ಮರುಕಳಿಸುತ್ತದೆ. ಕಟಾವು ಒಕ್ಕಣೆ ಮಾಡಲಾದ ಧಾನ್ಯಗಳನ್ನು ಟ್ರಕ್ಕುಗಳು, ಟ್ರಾಲಿಗಳು ಮತ್ತು ಎತ್ತಿನ ಗಾಡಿಗಳಲ್ಲಿ ರವಾನಿಸಲಾಗುವುದು. ಈ ಸಾಕಾಣಿಕಾ ಮಾಧ್ಯಮಗಳು ಕ್ರಿಮಿಕೀಟಗಳ ಹರಡುವಿಕೆಗೆ ಉತ್ತಮ ಸಾಧನಗಳಾಗಿವೆ. ಇವುಗಳ ಸಂಧಿಗಳಲ್ಲಿರುವ ಕೀಟಗಳು ಧಾನ್ಯವನ್ನು ಸೇರಿ ಹಾನಿಯುಂಟು ಮಾಡುತ್ತವೆ. ಕಟಾವು ಮಾಡಲಾದಂತಹ ಧಾನ್ಯಗಳನ್ನು ಟ್ರಕ್ಗಳು ಮತ್ತು ಟ್ರಾಲಿಗಳು, ಎತ್ತಿನ ಗಾಡಿಗಳಲ್ಲಿ ನಾವು ರವಾನಿಸುತ್ತೇವೆ. ಈ ಸಾಗಾಣಿಕಾ ಮಾಧ್ಯಮಗಳು ಕ್ರಿಮಿಕೀಟಗಳ ಹರಡುವಿಕೆಗೆ ಉತ್ತಮ ಸಾಧನಗಳಾಗಿವೆ. ಇವುಗಳ ಸಂಧಿಗಳಲ್ಲಿರುವ ಕೀಟಗಳು ಧಾನ್ಯವನ್ನು ಸೇರಿ ಹಾನಿಯುಂಟು ಮಾಡುತ್ತವೆ. ಈ ಧಾನ್ಯವನ್ನು ಹಾಳು ಮಾಡುವಂತಹ ಪ್ರಮುಖವಾದ ಕೀಟಗಳು ಯಾವುದೆಂದರೆ ಅಕ್ಕಿಮೂತಿ ಹುಳು, ಕಿರಯ್ಯ ಕೊರಕ, ಖಾಪ್ರಾ ದುಂಬಿ, ಬೇಳೆಕಾಳು ಕುಟ್ಟಿ ದುಂಬಿ, ಭತ್ತದ ಚಿಟ್ಟೆ. ಇವು ಸಾಮಾನ್ಯವಾಗಿ ಆರೋಗ್ಯವಂತ ಪೂರ್ಣ ಧಾನ್ಯವನ್ನು ಹಾಳು ಮಾಡುತ್ತವೆ. ಇವುಗಳ ಹತೋಟಿ ಹೇಗೆ ಅಂದರೆ, ಶೇಖರಣೆಗೆ ಮೊದಲು ಧಾನ್ಯಗಳನ್ನು ಚೆನ್ನಾಗಿ ಒಣಗಿಸಿ ಸ್ವಚ್ಛಗೊಳಿಸಿ ಬಿಸಿ ಆರಲು ಬಿಡಬೇಕು. ಧಾನ್ಯದಲ್ಲಿ ತೇವಾಂಶದ ಪ್ರಮಾಣ 10ಕ್ಕಿಂತ ಕಡಿಮೆ ಇದ್ದಾಗ ಕೀಟಗಳ ಹಾವಳಿ ಸಾಮಾನ್ಯವಾಗಿ ಇರುವುದಿಲ್ಲ. ಧಾನ್ಯಗಳನ್ನು ಕಸಕಡ್ಡಿಗಳಿಂದ ಮುಕ್ತಗೊಳಿಸಿ ಸ್ವಚ್ಛತೆ ಕಾಪಾಡಿದಾಗ ಕೀಟಬಾಧೆ ಬಹಳಷ್ಟು ಕಡಿಮೆ. ರೈತರು ಧಾನ್ಯವನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಬೇಕು. ಗೊಂಡೆ ಕಟ್ಟಿದ ಧಾನ್ಯ ಪ್ರೌಢಕೀಟ ಮುಂತಾದವುಗಳನ್ನು ಬೇರ್ಪಡಿಸಿ ಶುಚಿಗೊಳಿಸಿ ಮತ್ತೆ ಸಂಗ್ರಹಿಸುತ್ತಾರೆ. ಈ ತರಹ ಮಾಡುವುದರಿಂದ ಧಾನ್ಯದಿಂದ ಕೀಟಗಳನ್ನು ಪೂರ್ತಿ ಪ್ರತ್ಯೇಕಿಸಲಾಗುವುದಿಲ್ಲ. ಕೀಟಗಳ ಮೊಟ್ಟೆಗಳು, ಕೋಶಕ್ರಿಮಿ ಮತ್ತು ಮರಿಹುಳುಗಳು ಧಾನ್ಯದೊಳಗೆ ಹುದುಗಿರುತ್ತವೆ, ಮತ್ತೆ ಅವು ಅಭಿವೃದ್ಧಿ ಹೊಂದುತ್ತವೆ. ಧಾನ್ಯಗಳೊಂದಿಗೆ ನಿಷ್ಕ್ರಿಯ ಪದಾರ್ಥಗಳಾದ ಬೂದಿ, ಮರಳು, ಕೆಮ್ಮಣ್ಣುಗಳನ್ನು ಬೆರೆಸಿ ಸಾಂಪ್ರದಾಯಿಕವಾಗಿ ಕೀಟಗಳ ಹತೋಟಿ ಮಾಡುತ್ತಾರೆ. ಅಲ್ಲದೆ ಬೇವಿನ ತೊಪ್ಪಲು, ಲಕ್ಕಿ ಸೊಪ್ಪು ಮುಂತಾದವುಗಳನ್ನು ಬೆರೆಸಿ ಕೀಟಗಳನ್ನು ದೂರವಿಡಬಹುದು. ಈ ವಿಧಾನಗಳು ಕಡಿಮೆ ಪ್ರಮಾಣದಲ್ಲಿ ಬೇಳೆಕಾಳುಗಳು ಮತ್ತು ಧಾನ್ಯ ಸಂಗ್ರಹಣೆಯಲ್ಲಿ ಮಾಡಬಹುದಾದರೂ ಇದು ಶ್ರಮದಾಯಕ. ದ್ವಿದಳ ಧಾನ್ಯಗಳನ್ನು ಬೇಳೆ ಮಾಡುವುದರಿಂದ ಹೆಚ್ಚು ಕಾಲ ಕೆಡದಂತೆ ಸಂಗ್ರಹಿಸಬಹುದು. ದ್ವಿದಳ ಧಾನ್ಯಗಳಿಗೆ ಪ್ರತಿ ಕ್ವಿಂಟಲ್ಗೆ 500 ಗ್ರಾಂ ಖಾದ್ಯ ಎಣ್ಣೆ ಅಥವಾ ವನಸ್ಪತಿ ಎಣ್ಣೆಯನ್ನು ಬೆರೆಸುವುದರಿಂದ ಕೀಟಬಾಧೆಯನ್ನು ತಡೆಗಟ್ಟಬಹುದು. ಎಣ್ಣೆ ಬೆರೆಸಿದಾಗ ಧಾನ್ಯದ ಮೇಲೆ ಕೀಟಗಳು ತಮ್ಮ ಮೊಟ್ಟೆಗಳನ್ನು ಇಡುವುದು ಕಷ್ಟವಾಗುತ್ತದೆ. ಮೊಟ್ಟೆಗಳು ಧಾನ್ಯದ ಹೊರಮೈಗೆ ಅಂಟಿಕೊಳ್ಳುವುದಿಲ್ಲ. ನಿಷ್ಕ್ರಿಯ ಪದಾರ್ಥಗಳು ಕೀಟಗಳ ಹೊರಮೈಯ ಮೇಣದ ಪದರಕ್ಕೆ ಧಕ್ಕೆಯುಂಟು ಮಾಡಿ ಕೀಟಗಳು ನಿರ್ಜಲಗೊಂಡು ಸಾಯುವಂತೆ ಮಾಡುತ್ತದೆ. ಅಲ್ಲದೆ ಕೀಟಗಳ ಸೂಕ್ಷ್ಮ ಶ್ವಾಸರಂಧ್ರಗಳನ್ನು ಮುಚ್ಚಿ ಕೀಟಗಳಿಗೆ ಪ್ರಾಣವಾಯು ಸಿಗದಂತೆ ಮಾಡಿಕೊಳ್ಳುತ್ತದೆ. ಬೇವಿನ ಸೊಪ್ಪಿಗೆ ಕೀಟಗಳನ್ನು ದೂರೀಕರಿಸುವ, ನಾಶ ಮಾಡುವ ಗುಣವಿದೆ. ವಾಯು ನಿರೋಧಕ ಕಣಜಗಳಲ್ಲಿ ಧಾನ್ಯ ಸಂಗ್ರಹಿಸಿದಾಗ ಕೀಟಗಳಿಂದ ಹಾನಿಯುಂಟಾಗುವುದಿಲ್ಲ. ದಾಸ್ತಾನು ಮಾಡುವ ಕಣಜಗಳು ಸಾಗಾಣಿಕೆ ಮಾಧ್ಯಮಗಳು, ಸಂಗ್ರಹಣಾ ಸ್ಥಳಗಳು ಮತ್ತು ಸುತ್ತಮುತ್ತಲಿನ ಪರಿಸರ ನೈರ್ಮಲ್ಯದ ಬಗ್ಗೆ ಹೆಚ್ಚಿನ ನಿಗಾ ವಹಿಸುವುದು ಅವಶ್ಯಕ. ಧಾನ್ಯ ನೆಲ ಹಾಗೂ ಗೋಡೆಯಿಂದ ತೇವವನ್ನು ಹೀರಿಕೊಳ್ಳದಂತೆ ಎಚ್ಚರ ವಹಿಸಬೇಕು. ಸಂಬಂಧಿತ ಶೈತ್ಯಾಂಶ ಹೆಚ್ಚಾದಾಗ ಧಾನ್ಯ ವಾತಾವರಣದಿಂದ ತೇವವನ್ನು ಹೀರಿಕೊಂಡು ಕೀಟಗಳ ಹಾವಳಿಗೆ ಆಸ್ಪದ ಕೊಟ್ಟಂತೆ ಆಗುತ್ತದೆ. ಕಣಜ ಗೋಣಿಚೀಲ ಸಾಕಾಣಿಕೆ ಮಾಧ್ಯಮಗಳು ಕಣ ಮತ್ತು ಸಂಗ್ರಹಣಾ ಪರಿಸರಗಳಿಗೆ ಒಂದು ಭಾಗ ಮೆಥಾಲಿಯನ್ 50% ಭಾಗ ನೀರನ್ನ ಬೆರೆಸಿ 3 ಲೀಟರ್ ದ್ರಾವಣವನ್ನ 100 ಚದರ ಮೀಟರ್ ವಿಸ್ತೀರ್ಣಕ್ಕೆ ಸಿಂಪಡಿಸಬೇಕು. ಮೆಥಾಲಿಯನ್ ಸ್ಪರ್ಶ ಪಾಷಾಣವಾಗಿದ್ದು ಇದು ತನ್ನ ಸಂಪರ್ಕಕ್ಕೆ ಬಂದ ಕೀಟಗಳನ್ನು ನಾಶಪಡಿಸುತ್ತದೆ. ಈ ಕೀಟನಾಶಕವನ್ನು ಧಾನ್ಯದ ಮೇಲೆ ನೇರವಾಗಿ ಸಿಂಪಡಿಸಬಾರದು. ಮೆಥಾಲಿಯನ್ ಸಿಂಪಡಣೆ 2 ವಾರಗಳಿಗೊಮ್ಮೆ ಮಾಡಬೇಕು. ಅಧಿಕ ಪ್ರಮಾಣದ ಧಾನ್ಯ ದಾಸ್ತಾನಿನಲ್ಲಿ ಕೀಟ ಪ್ರತಿಬಂಧನೆಗೆ ಡೆಲ್ಟಾ ಮೆಥ್ರಿನ್ DDVP ಕೀಟನಾಶಕವನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಅವಶ್ಯಕತೆಗನುಗುಣವಾಗಿ ಬಳಸಬೇಕು. ಕೆಲವು ಸಂದರ್ಭಗಳಲ್ಲಿ ಕೀಟಗಳ ಸಂಖ್ಯೆಯ ಆಧಾರದ ಮೇಲೆ ದಾಸ್ತಾನುಗಳಲ್ಲಿ ಕೀಟ ನಿರ್ಮೂಲನೆಗಾಗಿ ರಾಸಾಯನಿಕ ಧೂಪಗಳನ್ನು ಕೂಡ ಬಳಸಲಾಗುತ್ತದೆ. ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿ ಪತ್ತೆಯಾದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ BR ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, IAS. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಮುಂದೆ ಕೇಳಿ. ಬರತೀನಿ ಅಂದನಲ್ಲ ಶರಣ, ಇನ್ನೂ ಬರಲಿಲ್ಲ. ಭರತಿನಂದ